ಮುತ್ತೊಂದು ಬಂದಾಯ್ತು, ಕಣ್ಣೀರು ತಂದಾಯ್ತು. ಮುತ್ತಿನ ಕತೆ ಮುಗಿಯದ ವ್ಯತಿ, ಮುತ್ತಿನ ಕತೆ ಮುಗಿಯದ ವ್ಯತಿ. ಮುತ್ತೊಂದು ಬಂದಾಯ್ತು, ಕಣ್ಣೀರು ತಂದಾಯ್ತು. ಬಡತನ ಇದ್ದಾಗ ಪ್ರೀತಿ ಭೀತಿ ನ್ಯಾಯ ಕಂಡೆ ಬಾಳಲ್ಲಿ, ದೇವರ ನೀತಿಯ ಹೀಗೆ ಎಂದು ಹೇಳೋರಾರು ಲೋಕದಿ. ಇನ್ನೂ ಹೀಗೆ ಕಣ್ಣಲ್ಲಿ ಏಕೆ, ಇನ್ನೂ ಹೀಗೆ ಕಣ್ಣಲ್ಲಿ ಏಕೆ ಕಂಬನಿ. ಮುತ್ತೊಂದು ಬಂದಾಯ್ತು, ಕಣ್ಣೀರು ತಂದಾಯ್ತು. ಬಂದಾಗ ನೂರು ಕಣ್ಣು ನಿನ್ನ ಮೇಲೆ ತಂದಾಗ, ಪ್ರೇಮವು ತತ್ತಾಗ, ರೋಷ ದ್ವೇಷ ಮೋಸ ಕಂಡು ನೊಂದಾಗ, ಶಾಂತಿಯಲ್ಲಿ ಸಂತೋಷ ಎಲ್ಲಿ, ಶಾಂತಿಯಲ್ಲಿ ಸಂತೋಷ ಎಲ್ಲಿ ಬದುಕಲಿ. ಮುತ್ತೊಂದು ಬಂದಾಯ್ತು, ಕಣ್ಣೀರು ತಂದಾಯ್ತು. ಮುತ್ತಿನ ಕತೆ ಒಂದು ಮುತ್ತಿನ ಕತೆ, ಮುತ್ತಿನ ಕತೆ ಒಂದು ಮುತ್ತಿನ ಕತೆ.